ಹಲವಾರು ಅಂತಂದ್ರೆ ಯುವ ಮತ್ತು ಕೌಶಲಾಭಿವೃದ್ಧಿ ಯೋಜನೆ. ಯುವ ಮತ್ತು ಕೌಶಲಾಭಿವೃದ್ಧಿ ಯೋಜನೆ ಸರ್ಕಾರದ ಯೋಜನೆಯಾಗಿದೆ. ಇವುಗಳು ಯುವಜನತೆ ಅಭಿವೃದ್ಧಿ ಹಾಗೂ ಯುವಕರ ಕೌಶಲ್ಯಕ್ಕೆ ಪ್ರೋತ್ಸಾಹ ನೀಡುವಂತಹ ಯೋಜನೆಗಳಾಗಿದೆ. ಇವುಗಳ ಸಹಾಯದಿಂದ ಹಲವಾರು ಯುವ ಜನತೆಯ ಕೌಶಲ್ಯಗಳಿಗೆ ಸೂಕ್ತ ಪ್ರಶಂಸೆ ಮತ್ತಷ್ಟು ಸಾಧಿಸಿ ಪ್ರಚೋದನೆ ಸಿಕ್ಕಿದಾಗಿದೆ. ಅದರಲ್ಲದೆ ಈ ಯೋಜನೆಗೆ 6,000 ಕೋಟಿ ಸಿಕ್ಕಿದೆ. ಹೌದು, ಎರಡು ನಾನು ಇಷ್ಟಪಡ್ತೀನಿ. ಮೊದಲನೇದು ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಕೌಶಲ ಅಭಿವೃದ್ಧಿ, ಎರಡನೇದು ಯೂತ್ ಡೆವಲಪ್ಮೆಂಟ್ ಸ್ಕೀಮ್ ಅಂದ್ರೆ ಯುವ ಅಭಿವೃದ್ಧಿ ಯೋಜನೆ. ಕೌಶಲ ಅಭಿವೃದ್ಧಿ ಯೋಜನೆಯಲ್ಲಿ 4 ಭಾಗಗಳನ್ನು ನಾನು ಆಯ್ಕೆ ಮಾಡ್ತಿದ್ದೇನೆ. ಅದರ ಮೊದಲನೇದು ಪ್ರಧಾನ ಮಂತ್ರಿ ಕೌಶಲ ವಿಕಾಸ ಫ್ರೀ ಡಿಪ್ಲೇಷನ್ ಟ್ರೈನಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ಸ್ಕೀಮ್ ಯೋಜನೆ 2015 ಉದ್ಯೋಗ ವರ್ಧನ ತರಬೇತಿ ಕಾರ್ಯಕ್ರಮ ರಾಷ್ಟ್ರೀಯ ಉದ್ಯೋಗ ವರ್ಧನ ವಿದ್ಯಾರ್ಥಿಗಳು ಆಪ್ ಮತ್ತು ಉದ್ಯೋಗ ಸೃಷ್ಟಿಸಲು ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕೌಶಲಗಳನ್ನು ಹಣಕಾಸಿನ ನೆರವು ಉದ್ಯೋಗ ಕಾರ್ಯಕ್ರಮ ಕೌಶಲ್ಯ ಉಪಕ್ರಮಗಳ ಅಡಿಯಲ್ಲಿ ಉದ್ಯೋಗಾವಕಾಶಗಳನ್ನು ಕೌಶಲ್ ನಾಲ್ಕು ಸಂಸ್ಥೆಗಳಲ್ಲಿ ಈ ಯೋಜನೆಯನ್ನ ನಡೆಸ್ತಾ ಬಂದಿದೆ. ಉದ್ಯೋಗ ವರ್ಧನ ತರಬೇತಿ ಕಾರ್ಯಕ್ರಮ ಕೌಶಲ್ಯ ಉಪಕ್ರಮಗಳ ಅಡಿಯಲ್ಲಿ ಉದ್ಯೋಗಾವಕಾಶಗಳ ಅನುಷ್ಠಾನ ಮತ್ತು ವರ್ಧನೆಗಾಗಿ ಕೌನ್ಸಿಲ್ ಇಇಟಿಪಿ ಅಡಿಯಲ್ಲಿ ಈ ಸಂಸ್ಥೆಗಳೊಂದಿಗೆ ಎಂಒಯು ಗಳಿಗೆ ಸಹಿ ಹಾಕಿದೆ. ಮೊದಲನೆಯದಾಗಿ ಐಸಿಟಿ ಅಕಾಡೆಮಿ, ಮತ್ತೆ ಎರಡನೆಯದು monster.com. ಇನ್ನ ನಂತರದಲ್ಲಿ ನೋಡೋದಾದ್ರೆ ಯೂತ್ ಡೆವಲಪ್ಮೆಂಟ್ ಸ್ಕೀಮ್, ಅಂದ್ರೆ ಯುವ ಅಭಿವೃದ್ಧಿ ಯೋಜನೆ. ಅದರಲ್ಲಿ ಐದು ಮುಖ್ಯ ಯೋಜನೆಗಳನ್ನ ನಾನಿವತ್ತು ಆರಿಸಿಕೊಂಡಿದ್ದೇನೆ. ಅದರಲ್ಲಿ ಮೊದಲನೆಯದು ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ ಮಿಷನ್, ಸ್ಟಾರ್ಟ್ಅಪ್ ಇಂಡಿಯಾ, ಫಿಟ್ ಇಂಡಿಯಾ ಮೂವ್ಮೆಂಟ್, ಸ್ಕಿಲ್ ಇಂಡಿಯಾ ಮಿಷನ್. ಮೇಕ್ ಇನ್ ಇಂಡಿಯಾ, ಮೇಘನ, ಮೇಕ್ ಇನ್ ಇಂಡಿಯಾ 25 ಸೆಪ್ಟೆಂಬರ್ 2014 ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಈ ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾರೆ. ಭಾರತದಲ್ಲಿ ತಯಾರಿಸಿದ ಉತ್ಪನ್ನಗಳನ್ನ ಅಭಿವೃದ್ಧಿಪಡಿಸಲು ಮತ್ತೆ ಉತ್ಪಾದನೆಗೆ ಮೀಸಲಾದ ಹೂಡಿಕೆಗಳನ್ನ ನಮ್ಮ ಸ್ವದೇಶಿ ಕಂಪನಿಗಳನ್ನ ಪ್ರಚೋದಿಸಲು ತರಲಾದ ಒಂದು ಯೋಜನೆ ಇದಾಗಿದೆ. ಹಾಗೂ ಭಾರತವನ್ನು ಜಾಗತಿಕ ವಿನ್ಯಾಸ ಮತ್ತು ಉತ್ಪಾದನಾ ರಫ್ತು ಕೇಂದ್ರವಾಗಿ ಪರಿವರ್ತಿಸುವ ಗುರಿಯನ್ನು ಕೂಡ ಇದು ಹೊಂದಿದೆ. ಇದರ ಉದ್ದೇಶ ಮೂರಿದೆ. ಮೊದಲನೇ ಉದ್ದೇಶ ಏನಪ್ಪಾ ಅಂದ್ರೆ ಉತ್ಪಾದನಾ ವಲಯದ ಬೆಳವಣಿಗೆಗೆ ದರವನ್ನು ವಾರ್ಷಿಕವಾಗಿ 12-14% ಹೆಚ್ಚಿಸೋದು. ಎರಡನೆಯದು 2022 ವೇಳೆಗೆ ಆರ್ಥಿಕತೆಯಲ್ಲಿ 100 ಮಿಲಿಯನ್ ಹೆಚ್ಚುವರಿ ಉತ್ಪಾದನಾ ಉದ್ಯೋಗಗಳನ್ನು ಸೃಷ್ಟಿಸಲು. ಮೂರನೆಯದು GDPಗೆ ಉತ್ಪಾದನಾ ವಲಯದ ಕೊಡುಗೆಯನ್ನು 2022 ವೇಳೆಗೆ 25% ಹೆಚ್ಚಿಸಲಾಗಿದೆ. ಇನ್ನ ಎರಡನೆಯದಾಗಿ ಡಿಜಿಟಲ್ ಇಂಡಿಯಾ ಬಗ್ಗೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಯೋಜನೆಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 1 ಜುಲೈ 2015 ಜಾರಿಗೊಳಿಸ್ತಾರೆ. ಗ್ರಾಮೀಣ ಪ್ರದೇಶಗಳನ್ನ ಹೈಸ್ಪೀಡ್ ಇಂಟರ್ನೆಟ್ ನೆಟ್ವರ್ಕ್ಗಳೊಂದಿಗೆ ಸಂಪರ್ಕಿಸುವ ಮತ್ತು ಡಿಜಿಟಲ್ ಸಾಕ್ಷರತೆಯನ್ನ ಸುಧಾರಿಸುವ ಉದ್ದೇಶದಿಂದ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ದೃಷ್ಟಿಯು ಎಲೆಕ್ಟ್ರಾನಿಕ್ ಸೇವೆಗಳು, ಉತ್ಪನ್ನಗಳು, ಉತ್ಪಾದನೆ ಮತ್ತು ಉದ್ಯೋಗಾವಕಾಶಗಳ ಕ್ಷೇತ್ರಗಳಲ್ಲಿ ಅಂತರ್ಗತ ಬೆಳವಣಿಗೆಯಾಗಿದೆ. ಪರವಾಗಿಲ್ಲ ಹರ್ಷ, ಇಷ್ಟೊಂದು ವಿಷಯಗಳನ್ನ ತಿಳ್ಕೊಬಿಟ್ಟಿದ್ಯಾ. ನಾನಷ್ಟೇ ಅಲ್ಲ ಮೇಗ, ನನ್ನ ಸ್ನೇಹಿತರು ಕೂಡ ತುಂಬಾ ವಿಷಯನೇ ತಿಳ್ಕೊಂಡಿದ್ದಾರೆ. ಹಾಗಿದ್ರೆ ಮಹೇಂದ್ರ ಯಾವ ವಿಷಯದ ಬಗ್ಗೆ ತಿಳ್ಕೊಂಡಿದ್ದಾನೆ ಕೇಳೋಣವಾ? ಓಕೆ, ಆಯ್ತು, ಕೇಳೋಣ. ನಮಸ್ತೆ ಗೆಳೆಯರೇ, ಇಂದು ನಾನು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾತಾಡ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಕುಡಿಯುವ ನೀರು, ನೈರ್ಮಲ್ಯ, ಗ್ರಾಮ ವಿಕಾಸ, ರಾಜೀವ್ ಗಾಂಧಿ ವಸತಿ ಯೋಜನೆ, ಆಶ್ರಯ ವಸತಿ ಯೋಜನೆ, ಅಮೃತ್ ಯೋಜನೆ, ಜಲ ಜೀವನ್ ಮಿಷನ್, ಈ ಯೋಜನೆಯಲ್ಲಿ ಪ್ರಮುಖವಾಗಿ ಮೊದಲನೆಯದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಈ ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸೇರಿದ್ದು ಈ ಯೋಜನೆಯು 2005 ಜಾರಿಗೆ ಬಂದಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಏನಂದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಉದ್ಯೋಗ ನೀಡುವಂತಹ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸಿದೆ. ಕೂಲಿ ಉದ್ಯೋಗ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶದ ಬಡತನ ನಿರ್ಮೂಲನೆಗಾಗಿ ಈ ಯೋಜನೆಯು ಸರ್ಕಾರ ಅನುಷ್ಠಾನಗೊಳಿಸಿದೆ. ಕೆಲಸ ಮಾಡಲು ಇಚ್ಛಿಸುವ ಗ್ರಾಮೀಣ ಪ್ರದೇಶದ ವಯಸ್ಕರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಉದ್ಯೋಗ ಅವಕಾಶಗಳನ್ನು ಸ್ಥಳೀಯವಾಗಿ ನೀಡಿ ಬಡ ಜನರಿಗೆ ಬದುಕನ್ನು ಹಸನಾಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಲ್ಲಿ ಒಂದು ವಿಶೇಷ ಇದೆ, ಅದೇನಂದ್ರೆ ಗಂಡು ಹೆಣ್ಣಿಗೆ ಸಮಾನ ಕೂಲಿ ಇರುತ್ತದೆ, ಹಾಗೆ ವೃದ್ಧರು ಮತ್ತು ವಿಶೇಷ ಚೇತನರಿಗೆ ಕೆಲಸ ಪ್ರಮಾಣದಲ್ಲಿ 50% ರಿಯಾಯಿತಿ ಇರುತ್ತದೆ. ಈ ಯೋಜನೆಯಲ್ಲಿ ಕೆಲವು ಅನುಮತಿಸಿದ ವೈಯಕ್ತಿಕ ಕಾಮಗಾರಿಗಳು ಯಾವುವು ಎಂದರೆ, ಅವು ಕುರಿ ದನ ಹಂದಿ ಶೆಡ್ ನಿರ್ಮಾಣ, ಬದು ನಿರ್ಮಾಣ, ಕೃಷಿ ಹೊಂಡ, ತೋಟಗಾರಿಕೆ ಬೆಳೆಗಳು. ಅವುಗಳು ಯಾವುವೆಂದರೆ ಇಲಾಖೆಯು ಅನುಮತಿಸಿದ ವಲಯವಾರು ತೋಟಗಾರಿಕೆ ಬೆಳೆಗಳಾಗಿರುತ್ತವೆ. ಹಾಗೆ ಎರೆಹುಳು ಗೊಬ್ಬರ ತೊಟ್ಟಿ ನಿರ್ಮಾಣ, ರೈತರು ಜಮೀನುಗಳಲ್ಲಿ ಗಿಡಗಳನ್ನು ನೆಡುವುದು, ಅದು ಕೃಷಿ ಮತ್ತು ಅರಣ್ಯ ಇಲಾಖೆಯ ಅನುಮತಿಸಿದ ವಲಯವಾರು ಬೆಳೆಗಳಾಗಿರುತ್ತವೆ. ಹಾಗೆಯೇ ಇನ್ನೊಂದು ಪ್ರಮುಖ ಯೋಜನೆ ಯಾವುದೆಂದರೆ ಅದು ಜಲ ಜೀವನ್ ಮಿಷನ್ ಯೋಜನೆ. ಇದನ್ನು ರಾಜ್ಯ ಸರ್ಕಾರವು ಒಂದು ಅಭಿಯಾನ ಮುಖಾಂತರ ಎಲ್ಲಾ ಹಳ್ಳಿಗಳನ್ನು ತಲುಪಿಸುವಲ್ಲಿ ಯಶಸ್ವಿ ಆಯ್ತಾ ಇದೆ. ಅದು ಯಾವುದೆಂದರೆ ಮನೆ ಮನೆಗೆ ಗಂಗೆ. ಈ ಯೋಜನೆಯು ಜಲಶಕ್ತಿ ಸಚಿವಾಲಯ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಬರುತ್ತದೆ. ಈ ಯೋಜನೆಯು 15 August 2019 ಜಾರಿಗೆ ಬಂದಿತು. ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಗ್ರಾಮೀಣ ಕುಟುಂಬಗಳಿಗೆ ನೀರು ಸರಬರಾಜು ಮಾಡಲಾಗುತ್ತದೆ. ಈ ಕಾರ್ಯಕ್ರಮಕ್ಕಾಗಿ ಸುಮಾರು 3.60 ಲಕ್ಷ ಕೋಟಿ ರೂಗಳನ್ನು ಮೀಸಲಿಡಲಾಗಿದೆ. ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಇದನ್ನು 2024 ವೇಳೆಗೆ ಪೂರ್ಣಗೊಳಿಸುವುದಾಗಿ ಹೇಳಿದ್ದಾರೆ. 15 August 2019 ವೇಳೆಯಲ್ಲಿ ದೇಶದಲ್ಲಿ ಸುಮಾರು 15.93 ಕೋಟಿ ಗ್ರಾಮೀಣ ಕುಟುಂಬಗಳಿದ್ದವು. ಅದರಲ್ಲಿ ಕೇವಲ 3.23 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ನಳ ನೀರು ಸೌಲಭ್ಯವನ್ನು ಹೊಂದಿದ್ದವು. ಆದುದರಿಂದ ಈ ಯೋಜನೆಯಲ್ಲಿ 15.70 ಕೋಟಿ ಮನೆಗಳಿಗೆ ಕುಡಿಯುವ ನೀರಿಗಾಗಿ ಕಾರ್ಯಾತ್ಮಕ ನಳ ಸಂಪರ್ಕವನ್ನು ಒದಗಿಸಬೇಕಾಗಿದೆ. ನೋಡ್ದ ಮೇಘ, ಮಹೇಂದ್ರ ಎಷ್ಟ್ ಚೆನ್ನಾಗಿ ಮಾತಾಡ್ದ. ಹೌದು, ತುಂಬಾ ಚೆನ್ನಾಗಿ ಮಾತಾಡ್ದ. ಇವಾಗ ನನ್ ಫ್ರೆಂಡ್ ಶರತ್ ಏನ್ ಮಾತಾಡ್ತಾನೆ ಅಂತ ಕೇಳೋಣ. ಓ ಆಫ್ ಕೋರ್ಸ್. ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡ್ತಿರೋ ವಿಷಯ ಕೇಂದ್ರ ಸರ್ಕಾರ ಶಿಕ್ಷಣದ ಬಗ್ಗೆ ರೂಪಿಸಿರುವ ಯೋಜನೆಗಳು. CBSE ಮೆರಿಟ್ ವಿದ್ಯಾರ್ಥಿ ವೇತನ. CBSE ಅಂದ್ರೆ ಸೆಂಟರ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್, ಹಾಗೂ ಟ್ಯಾಲೆಂಟ್ ಅಟ್ರಾಕ್ಷನ್ ಯೋಜನೆ, ಉನ್ನತ ಶಿಕ್ಷಣ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಸಮವಸ್ತ್ರ ಶಾಲಾ ಬ್ಯಾಗ್ ವಿತರಣೆ, ಮಧ್ಯಾಹ್ನ ಉಪಹಾರ ಯೋಜನೆ, ಪ್ರಾಥಮಿಕ ಶಿಕ್ಷಣ ಯೋಜನೆ ಮತ್ತು ಪ್ರೌಢ ಶಿಕ್ಷಣ ಯೋಜನೆ ಎರಡು ವಿಧಗಳಿವೆ. ಪ್ರಾಥಮಿಕ ಶಿಕ್ಷಣ ಯೋಜನೆಗಳಲ್ಲಿ ಆಪರೇಷನ್ ಬ್ಲಾಕ್ ಬೋರ್ಡ್, ಶಿಕ್ಷಣ ಕಾರ್ಮಿ ಪ್ರಾಜೆಕ್ಟ್, ಲೋಕ ಜುಂಬಿಶ್ ಕಾರ್ಯಕ್ರಮಗಳಿವೆ. ಪ್ರೌಢ ಶಿಕ್ಷಣ ಯೋಜನೆಗಳಲ್ಲಿ ಮಾದರಿ ಶಾಲೆಗಳು, ವಸತಿ ನಿಲಯಗಳು, ITC ಅಟ್ ಶಾಲೆಗಳು, ರಾಷ್ಟ್ರೀಯ ಮೆರಿಟ್ ಕಾಮ್ ಮೀನ್ಸ್ ವಿದ್ಯಾರ್ಥಿ ವೇತನ ಯೋಜನೆಗಳು. ಪ್ರೌಢ ಶಿಕ್ಷಣ ಬಾಲಕಿಯರ ಉತ್ತೇಜಿತ ಹಣ, ಭಾಷಾ ಶಿಕ್ಷಕರ ನೇಮಕಾತಿ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು NCERT. NCERT ಅಂದ್ರೆ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ರಾಷ್ಟ್ರೀಯ ಮಂಡಳಿ. ಅದು ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ನ್ಯಾಷನಲ್ ಕೌಶಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಇದು ಪರಿಮಾಣಾತ್ಮಕವಾಗಿ ಹಾಗೂ ಗುಣಾತ್ಮಕವಾಗಿ ಶೈಕ್ಷಣಿಕ ಅಭಿವೃದ್ಧಿ ಉತ್ತೇಜಿಸುತ್ತದೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ನೀಡುತ್ತದೆ. ಹಾಗೂ ರಾಷ್ಟ್ರೀಯ ಬಾಲ ಭವನವು ಮತ್ತು ಬಾಲಶ್ರೀ ಯೋಜನೆ 1995 ಜಾರಿಗೆ ಬಂದಿದೆ. ಇದು ವಿಭಿನ್ನ ವಯಸ್ಸಿನ ಪ್ರತಿಭಾವಂತ ಮಕ್ಕಳ ಗುಂಪುಗಳಿಗೆ ಯೋಜಿಸಿರುವ ಯೋಜನೆಯಾಗಿದೆ. ಹಾಗೂ ಹಿಂದೆ ಹೇಳಿದಾಗೆ ಬೈಸ್ಕಲ್ ವಿತರಣೆ. ಬೈಸ್ಕಲ್ ವಿತರಣೆ ಯೋಜನೆಯು 2006-07 ಸಾಲಿನಿಂದ ಆರಂಭವಾಯಿತು. ಇದು ಬಸ್ ಪಾಸ್ ಇದ್ದವರಿಗೆ ಮತ್ತು ಹಾಸ್ಟೆಲ್ ಸೌಲಭ್ಯ ಇದ್ದವರಿಗೆ ನೀಡುವುದಿಲ್ಲ. ಹಾಗೂ ಭಾರತದಲ್ಲಿ 513 ಗೌರ್ಮೆಂಟ್ ಯೂನಿವರ್ಸಿಟಿಗಳಿವೆ ಹಾಗೂ 15,07,708 ಗೌರ್ಮೆಂಟ್ ಸ್ಕೂಲ್ಗಳಿವೆ. ನೀವು ಕೇಳ್ತಾ ಇದ್ದೀರಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪ್ರಿಯ ಕೇಳುಗರೆ, ನೀವಿಂದು ಕೇಳ್ತಾ ಇದ್ದೀರಾ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕೆಲವು ಮಾಹಿತಿಗಳು. ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುತ್ತಿರುವವರು ನಾವು ಮೈಸೂರಿನ ಸಿದ್ಧಾರ್ಥನಗರ ಕಾಲೇಜಿನ NSS ಘಟಕದ ವಿದ್ಯಾರ್ಥಿಗಳು. ಈಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಗಿಣಿಯೇ ನನ್ನ ಗಿಣಿಯೇ ಗಿಣಿಯೇ ತೋಟ ಕೆಳಗೆ ಪೋಲಿಯಾಟ, ಉಡುಪಿ ಹೋಟಲು ಮೂಲೆ ಟೇಬಲು ಮೇಲೆ ಕಾಫಿ ಲೋಟ ಕೆಳಗೆ ಪೋಲಿಯಾಟ, ಕಣ್ಣು ಕಣ್ಣು ಚುಂಬನ ಸುಡು ಸುಡು ಸುಡುವ ಯೌವನ ಅರಳಿದೆ ಮೈಮನ ಮತ್ತು ರಸ್ತೆ ಅಭಿವೃದ್ಧಿ ಯೋಜನೆಯ ಕುರಿತು ನಾನಿಂದು ಮಾತಾಡ್ತಾ ಇದ್ದೀನಿ. ಸಮಾಜ ಉದ್ಯಮದ ಕಾರ್ಯಾಚರಣೆಗೆ ಅಗತ್ಯವಾದ ಮೂಲಭೂತ ಭೌತಿಕ ಮತ್ತು ಸಾಂಸ್ಥಿಕ ರಚನೆಗಳಾಗಿವೆ. ಮೂಲ ಸೌಕರ್ಯದ ಅಭಿವೃದ್ಧಿ, ಇದು ವಿದ್ಯುತ್ ವಿತರಣಾ ಜಾಲ, ನೀರು, ದೂರ ಸಂಪರ್ಕ, ಒಳಚರಂಡಿ ಮತ್ತು ಮಾಲಿನ್ಯ ನಿಯಂತ್ರಣ ಸೌಲಭ್ಯಗಳು, ರಸ್ತೆಗಳು, ಬ್ಯಾಂಕುಗಳು, ಕಚ್ಚಾ ವಸ್ತುಗಳ ಸಂಗ್ರಹಣೆ ಮತ್ತು ಮಾರುಕಟ್ಟೆ ಮಳಿಗೆಗಳ ಸಾಮಾನ್ಯ ಸೇವೆ ಸೌಲಭ್ಯಗಳು ಮತ್ತು ಎಂಎಸ್ಇಗಳಿಗೆ ತಾಂತ್ರಿಕ ಬ್ಯಾಕ್ಅಪ್ ಸೇವೆಗಳಂತಹ ಮೂಲಸೌಕರ್ಯ ಸೌಲಭ್ಯಗಳ ಸೃಷ್ಟಿಗೆ ಕಾರಣವಾಗುತ್ತದೆ. ರಸ್ತೆ ಅಭಿವೃದ್ಧಿ ಯೋಜನೆಗಳು, ಅಧಿಕಾರಿಗಳ ಮೂಲಕ ಈ ಯೋಜನೆಯು ದೇಶದ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹೊಂದಿದೆ. ರಸ್ತೆ ಸಾರಿಗೆಯು ದೇಶದ ಆರ್ಥಿಕ ಅಭಿವೃದ್ಧಿಗೆ ನಿರ್ಣಾಯಕವಾದ ಮೂಲಸೌಕರ್ಯವಾಗಿದೆ. ರಸ್ತೆ ಅಭಿವೃದ್ಧಿ ಯೋಜನೆಯು 2011-12 ಪ್ರಾರಂಭವಾಗಿತ್ತು. ರಸ್ತೆ ಮಾರ್ಗಗಳು, ಭಾರತವು ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. ಒಟ್ಟು ಉದ್ದ 33 ಲಕ್ಷ ಕಿಲೋಮೀಟರ್, 65% ಬಯೋ ಮತ್ತು 80% ಪ್ರಯಾಣಿಕರು ಸಂಚಾರ. ರಾಷ್ಟ್ರೀಯ ಹೆದ್ದಾರಿಯು ಕೇವಲ 1.7% ರಸ್ತೆಗಳನ್ನು ಹೊಂದಿದೆ, ಆದರೆ 40% ರಷ್ಟು ಸಂಚಾರವನ್ನು ಹೊಂದಿದೆ. ಪ್ರಮುಖ ಅಭಿವೃದ್ಧಿ ಯೋಜನೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್, ಉತ್ತರ, ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ NSDP 3 ಅಡಿಯಲ್ಲಿ 12,109 ಕಿಲೋಮೀಟರ್ ನಾಲ್ಕು ಪಥ, NSD 5 ಅಡಿಯಲ್ಲಿ 65,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ 6 ಲೇನಿಂಗ್ ಕಾರ್ಯಕ್ರಮ. ರಸ್ತೆ ಸುರಕ್ಷತಾ ವಕಾಲತ್ತು, ರಸ್ತೆ ಸುರಕ್ಷತಾ ನಿರ್ವಹಣೆಗಾಗಿ NGOSಗೆ ಹಣಕಾಸಿನ ನೆರವು ನೀಡುವ ಮಾರ್ಗಸೂಚಿಗಳು. 2019-20 ರಸ್ತೆ ಸುರಕ್ಷತೆಯ ನಿರ್ವಹಿಸಲು NGOಗಳಿಗೆ ಹಣಕಾಸಿನ ನೆರವು ಯೋಜನೆಯಡಿಯಲ್ಲಿ ಮಂಜೂರು ಮಾಡಲಾಗಿದೆ. ಮೇಘನಾ, ನಾವು ದಿನ ಓಡಾಡೋ ರಸ್ತೆ ಬಗ್ಗೆ ಇಷ್ಟೆಲ್ಲಾ ವಿಷಯಗಳನ್ನ ತಿಳಿಸ್ಕೊಟ್ರು ಚಂದನಾ ಅವರು. ಮೇಘನಾ, ಈಗ ಸಾನಿಯಾ ಬೇಗಂ ಯಾವ ವಿಷಯ ಹಂಚಿಕೊಳ್ಳೋದಕ್ಕೆ ಹೊರಟಿದಾರೆ ಕೇಳೋಣವಾ? ಕೇಳೋಣ, ನನಗೂ ತುಂಬಾ ಕಾತುರ ಇದೆ. ಸ್ನೇಹಿತರೆ, ನಾನು ಮಾತನಾಡುತ್ತಿರುವ ವಿಷಯ ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಗಳು. ಈ ಯೋಜನೆ ಪ್ರಸ್ತುತ ಜಾರಿಯಲ್ಲಿರುವ ಭಾರತ ಸರ್ಕಾರವು ಪ್ರಾರಂಭಿಸಿದ ಅತ್ಯಂತ ಹಳೆಯ ಆರೋಗ್ಯ ವಿಮಾ ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆಯು ಹೊಸ ದೆಹಲಿಯಲ್ಲಿ 1954 ಜಾರಿಗೊಂಡಿದೆ. ಈ ಯೋಜನೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಆರೋಗ್ಯ ವಿಮಾ ರಕ್ಷಣೆ ಒದಗಿಸುತ್ತಿದೆ. ಈ ಯೋಜನೆಗಾಗಿ ನಮ್ಮ ಭಾರತ ಸರ್ಕಾರ ವರ್ಷಕ್ಕೆ 86,200 ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟಿದೆ. ಇದರ ಕೆಲವೊಂದು ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ. ಸರ್ಕಾರದಲ್ಲಿ ದಾಖಲಾದ ಎಲ್ಲಾ ಸದಸ್ಯರಿಗೆ ಒಳರೋಗಿ ಚಿಕಿತ್ಸೆ ಮತ್ತು ಸೌಲಭ್ಯಗಳು, ಆಸ್ಪತ್ರೆಗಳು ಮತ್ತು ರೋಗ ನಿರ್ಣಯ ಕೇಂದ್ರಗಳಲ್ಲಿ ನಗದುರಹಿತ ಚಿಕಿತ್ಸೆ ಅಂದರೆ ಉಚಿತ ಚಿಕಿತ್ಸೆಯನ್ನು ಕೊಡಲಾಗುತ್ತದೆ. ಸರ್ಕಾರಿ ಅಥವಾ ಇಂಪನಲ್ ಡಯಾಗ್ನೋಸ್ಟಿಕ್ಸ್ ನಲ್ಲಿ ನಡೆಸಿದ ವೈದ್ಯಕೀಯ ತನಿಖೆಗಳು, ಪಾಲಿಕ್ಲಿನಿಕ್ ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಜ್ಞರ ಸಮಾಲೋಚನೆಗಳು, ಔಷಧಿಗಳ ವೆಚ್ಚ ಸೇರಿದಂತೆ ಹೊರರೋಗಿ ಚಿಕಿತ್ಸೆ, ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಕೈಗೊಂಡ ತುರ್ತು ವೈದ್ಯಕೀಯ ಚಿಕಿತ್ಸೆಗಳಿಗೆ ಮರುಪಾವತಿ ಮತ್ತು ಕೆಲವೊಂದು ಆರೋಗ್ಯಕ್ಕೆ ತಕ್ಕಂತೆ ಇರುವ ಯೋಜನೆಗಳನ್ನು ತಿಳಿದುಕೊಳ್ಳೋಣ. ಆಮ್ ಆದ್ಮಿ ಭೀಮಾ ಯೋಜನೆ, ಯಶಸ್ವಿನಿ ರೈತರ ಆರೋಗ್ಯ ರಕ್ಷಣೆ, ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ, ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ, ಜನಶ್ರೀ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಆಯುಷ್ಮಾನ್ ಭಾರತ್ ಯೋಜನೆ ಮುಂತಾದ ಯೋಜನೆಗಳು ನಮ್ಮ ಭಾರತದಲ್ಲಿ ಕಂಡುಬರುತ್ತವೆ. ನಂತರ ಮಹತ್ವ ಯೋಜನೆಯಾದ ರಾಷ್ಟ್ರೀಯ ಸ್ವಸ್ಥ ಭೀಮಾ ಯೋಜನೆ. ರಾಜಸ್ಥಾನ ಸರ್ಕಾರವು ವಿಮೆಯನ್ನು ಬೆಂಬಲಿಸುತ್ತದೆ. ರಾಜಸ್ಥಾನರ ಗ್ರಾಮೀಣ ಜನರಿಗೆ ನಗದು ರಹಿತ ಕ್ಲೈಮ್ ಯೋಜನೆಯಾಗಿದೆ. ಈ ಯೋಜನೆಯ ಪ್ರಯೋಜನೆ ಪಡೆಯಲು ಯಾವುದೇ ನಿಗದಿತ ವಯಸ್ಸಿನ ಮಿತಿ ಇಲ್ಲ. ಈ ಯೋಜನೆಯು ಆಸ್ಪತ್ರೆಯ ವೆಚ್ಚವನ್ನ ಒಳಗೊಂಡಿದೆ. ಆಮ್ ಆದ್ಮಿ ಭೀಮಾ ಯೋಜನಾ ಬಗ್ಗೆ ತಿಳಿದುಕೊಳ್ಳೋಣ. ಆಮ್ ಆದ್ಮಿ ಭೀಮಾ ಯೋಜನೆಯನ್ನು ಪಡೆದುಕೊಳ್ಳಲು ಕನಿಷ್ಠ 18 ವರ್ಷವನ್ನು ಹೊಂದಿರಬೇಕು. ನಿರ್ದಿಷ್ಟವಾಗಿ ತೊಡಗಿಸಿಕೊಂಡಿರುವ ಜನರಿಗೆ ಈ ಯೋಜನೆ ಮೀಸಲಾಗಿದೆ. ಮರ ಕೆಲಸ, ಮೀನುಗಾರಿಕೆ, ಕೈಮಗ್ಗ, ನೇಯ್ಗೆ ಇತ್ಯಾದಿ 48 ವೃತ್ತಿಗಳನ್ನು ಒಳಗೊಂಡಿದೆ. 2013 ಮೊದಲು ಇದನ್ನು ಒಂದೇ ರೀತಿಯ 2 ನೀತಿಗಳು ಎಂದು ಘೋಷಿಸಲಾಗಿತ್ತು. ಒಂದು ಆಮ್ ಆದ್ಮಿ ಭೀಮಾ ಯೋಜನೆ ಮತ್ತು ಜನಶ್ರೀ ಭೀಮಾ ಯೋಜನೆ. ಈಗ ಅದನ್ನು ಜೊತೆಯಾಗಿ ವಿಲೀನಗೊಳಿಸಲಾಗಿದೆ. ಈ ಯೋಜನೆಯಲ್ಲಿ ವಿಮೆ 30,000 ರೂಪಾಯಿಯನ್ನು ನೀಡಲಾಗುತ್ತದೆ. ಮೇಘಾ, ಇಷ್ಟೊತ್ತು ಸಾನಿಯಾ ಬೇಗಂ ಹೇಳಿದ್ದನ್ನ ಕೇಳಿದ್ವಿ. ಈಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಹೋ ಅರ್ಷ, ಕೇಳೋಣ. ಕಾಮ ಬಂದಿದೆ ಸುಳಿವನ್ನೇ ನೀಡದೆ. ಹಾಡೆಷ್ಟು ಸೊಗಸಾಗಿತ್ತಲ್ವಾ ಹರ್ಷ? ಹಾ ಹೌದು ಹರ್ಷ, ಇಷ್ಟೊತ್ತು ನಾವು ಕೆಲವೊಂದಷ್ಟು ಯೋಜನೆಗಳ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ಇನ್ನಷ್ಟು ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾ ಮೇಘ, ಧನುಷ್ ಜೆ ಅವರು ಏನ್ ಹೇಳ್ತಾರೆ ಕೇಳೋಣವಾ. ಹಾ ಕೇಳೋಣ ಹರ್ಷ. ಸ್ನೇಹಿತರೆ, ಮಾತನಾಡುತ್ತಿರುವ ವಿಷಯ ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಯೋಜನೆ. ಇದರಡಿಯಲ್ಲಿ ಈ ಯೋಜನೆಗಳು ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸ್ಮಾರ್ಟ್ ಸಿಟಿ ಯೋಜನೆ, ಅಮೃತ್ ಯೋಜನೆ. ಮೊದಲಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ನಗರ PMAY 2020 June 25 ಆರು ವರ್ಷ ಪೂರ್ಣಗೊಂಡಿದ್ದು 2015 ಈ ಯೋಜನೆಯನ್ನು ಸರ್ವರಿಗೂ ಸೂರು ಕಲ್ಪಿಸಿದ್ದು ನಗರ ಭಾರತದ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೆ ವಸತಿ ಸೌಕರ್ಯ ಒದಗಿಸುವ ಉದ್ದೇಶವಾಗಿದ್ದು ಆರು ವರ್ಷಗಳಲ್ಲಿ ಈ ಯೋಜನೆಯಲ್ಲಿ ಹಲವು ಮಹತ್ವದ ಮೈಲಿಗಲ್ಲು ದಾಟಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ PMAY ಅಡಿಯಲ್ಲಿ ಅಂದಾಜು 1.12 crore ವಸತಿಗಳಿಗೆ ಬೇಡಿಕೆಯನ್ನು ಸ್ವೀಕರಿಸಿದ್ದು ಈವರೆಗೆ ಅಂದಾಜು 1.5 crore ಮನೆಗಳ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದ್ದು ಸುಮಾರು 65 lakh ಮನೆಗಳ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು ದೇಶಾದ್ಯಂತ ಈಗಾಗಲೇ ಸುಮಾರು 35 lakh ಮನೆಗಳನ್ನು ನಿರ್ಮಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ. ನಂತರದ ಮಹತ್ವದ ಸ್ಮಾರ್ಟ್ ಸಿಟಿ ಯೋಜನೆ. ನಾಗರಿಕರಿಗೆ ಉತ್ತಮ ಗುಣಮಟ್ಟದ ಜೀವನ ಸಾಗಿಸಲು ಅಗತ್ಯವಾದ ಸ್ವಚ್ಛ ಹಾಗೂ ಸುಸ್ಥಿರ ಪರಿಸರ ಮತ್ತು ಸ್ಮಾರ್ಟ್ ಪರಿಹಾರಗಳನ್ನು ಒಳಗೊಂಡಿರುವ ಮೂಲ ಸೌಕರ್ಯವನ್ನು ಹೊಂದಿರುವ ನಗರಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ 2015 June 25 ಸ್ಮಾರ್ಟ್ ಸಿಟಿ ಮಿಷನ್ SCM ಚಾಲನೆ ನೀಡಲಾಗಿದ್ದು ಈವರೆಗೆ ಸ್ಮಾರ್ಟ್ ಸಿಟಿ ಯೋಜನೆಗಳಿಗೆ ಸುಮಾರು 166,000 crore ಮೊತ್ತದ ಟೆಂಡರ್ಗಳನ್ನು ಕರೆಯಲಾಗಿದ್ದು ಅಂದಾಜು 125,000 crore ಮೌಲ್ಯದ ಕಾಮಗಾರಿ ಆರಂಭಕ್ಕೆ ಆದೇಶ ನೀಡಲಾಗಿದ್ದು ಈವರೆಗೆ ಸುಮಾರು 27,000 crore ಅಧಿಕ ಕಾಮಗಾರಿಗಳು ಪೂರ್ಣಗೊಂಡಿವೆ. ನಂತರದ ಇನ್ನೊಂದು ಮಹತ್ವ ಯೋಜನೆ ಅಮೃತ್ ಯೋಜನೆ. ಅಟಲ್ ನಗರ ನವೀಕರಣ ಮತ್ತು ಪುನರ್ ಜೀವನ ಯೋಜನೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು 2015 June 25 ಚಾಲನೆ ನೀಡಿದರು. ಇದೀಗ ಯೋಜನೆ ಅಡಿ ಸಾರ್ವತ್ರಿಕವಾಗಿ ಶುದ್ಧ ಕುಡಿಯುವ ನೀರು ಒದಗಿಸುವುದು ಪ್ರಮುಖ ಗುರಿಯಾಗಿದ್ದು ಅದರ ಜೊತೆಗೆ ನಗರಗಳಲ್ಲಿ ತ್ಯಾಜ್ಯ ಸಂಸ್ಕರಣೆ ಸಾಮರ್ಥ್ಯ ವೃದ್ಧಿ, ಮೋಟಾರು ವಾಹನ ರಹಿತ ಸಾರಿಗೆ, ಹಸಿರು ವಲಯ ಮತ್ತು ಉದ್ಯಾನವನಗಳ ಅಭಿವೃದ್ಧಿ ಸೇರಿದ್ದು ಇದರಡಿ ದೇಶಾದ್ಯಂತ ಸುಮಾರು 500 ನಗರಗಳ 60% ನಗರ ಜನಸಂಖ್ಯೆಗೆ ತಲುಪಲಾಗಿದ್ದು ಈವರೆಗೆ ಸುಮಾರು 77,640 crore ಮೊತ್ತದ ಯೋಜನೆಗಳು ಪೂರ್ಣಗೊಂಡಿದ್ದು ಅಂದಾಜು 65,175 crore ಮೊತ್ತದ ಯೋಜನೆಗಳ ಕಾಮಗಾರಿ ಆರಂಭ ಹಂತದಲ್ಲಿದ್ದು ಕುಡಿಯುವ ನೀರಿನ ಯೋಜನೆಗೆ ಸುಮಾರು 39,011 crore ಹಂಚಿಕೆ ಮತ್ತು ತ್ಯಾಜ್ಯ ವಿಲೇವಾರಿ ಯೋಜನೆಗಳಿಗೆ ಸುಮಾರು 32,546 crore ಹಂಚಿಕೆಯಾಗಿದ್ದು ಕೊಳಗೇರಿ ಮಧ್ಯವರ್ಗದ ಜನವಸತಿ ಪ್ರದೇಶಗಳು ಸೇರಿದಂತೆ ಅಂದಾಜು 79 lakh ಕುಟುಂಬಗಳಿಗೆ ನಲ್ಲಿ ನೀರಿನ ಸಂಪರ್ಕವಾಗಿದೆ. 11 ಸುಧಾರಣೆಗಳ ಮೂಲಕ ನಗರಗಳಲ್ಲಿ ಪರಿಣಾಮಕಾರಿ ಆಡಳಿತ ಮತ್ತು ನಾಗರಿಕ ಸೇವಾ ವಿತರಣೆ ವ್ಯವಸ್ಥೆ ಬಲವರ್ಧನೆಯಾಗಿದೆ. ಭಾರತಾದ್ಯಂತ ಇಂದಿನ ಉಳಿತಾಯ ಉತ್ತೇಜನಕ್ಕೆ ಸುಮಾರು 76 lakh ಬೀದಿ ದೀಪಗಳನ್ನು ಬದಲಿಸಿ ಆ ಜಾಗದಲ್ಲಿ LED ಬೀದಿ ದೀಪಗಳನ್ನು ಅಳವಡಿಕೆ ಮಾಡಲಾಗಿದೆ. ನೀವು ಕೇಳ್ತಾ ಇದ್ದೀರಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪ್ರಿಯ ಕೇಳುಗರೆ, ನೀವಿಂದು ಕೇಳ್ತಾ ಇದ್ದೀರಾ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕೆಲವು ಮಾಹಿತಿಗಳು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವವರು ನಾವು ಮೈಸೂರಿನ ಸಿದ್ಧಾರ್ಥನಗರ ಕಾಲೇಜಿನ NSS ಘಟಕದ ವಿದ್ಯಾರ್ಥಿಗಳು. ನೆಕ್ಸ್ಟ್ ದೀಕ್ಷಿತ್ ಅವರು ಏನೆಲ್ಲ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಕೇಳೋಣ ಕೇಳೋಣ, ನನಗೂ ತುಂಬಾ ಕುತೂಹಲ ಇದೆ ಹರ್ಷ. ಸ್ನೇಹಿತರೆ, ಮಾತನಾಡುತ್ತಿರುವ ವಿಷಯ ಪರಿಸರ ಸಂರಕ್ಷಣೆ. ಕೇಳುವರೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬುದು ಸಾಲಾಗಿಯೇ ಉಳಿದಿದೆ ಹೊರತು ಕಾರ್ಯರೂಪಕ್ಕೆ ಬಂದಿಲ್ಲ. ಆದರೆ ನಮ್ಮ ಭಾರತ ಸರ್ಕಾರವು ಪರಿಸರ ಸಂರಕ್ಷಣೆಗೋಸ್ಕರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿ ಮೊದಲನೇ ಯೋಜನೆಯಾದ ಸಮೃದ್ಧ ಗ್ರಾಮ ಯೋಜನೆ 2009 10 ಸಾಲಿನಲ್ಲಿ ಜಾರಿಗೆ ಬಂದಿದ್ದು